ಅಲ್ಲಿ ಇದು ನಮಗೆ ತೊಂದರೆ ಮಾಡುತ್ತೆ. ಹೂ ಆಗದೆ ಇರೋದು, ಹೂವಾಗಿ ಉದುರೋದು, ಕಾಯಿ ಕಟ್ಟದೇ ಇರೋದು, ಇದು ಒಂದು ಬಹಳ ಪ್ರಮುಖ ಹತ್ರ. ಈ ಸಸ್ಯಗಳ ಹೂ ಬಿಡೋದಿರ್ಬೋದು, ಹೂವಿಂದ ಕಾಯಿ ಆಗೋದಿರ್ಬೋದು, ಪರಾಗಸ್ಪರ್ಶ ಆಗಿ ಕಾಯಿ ಕಟ್ಟೋದಿರುತ್ತಲ್ಲ, ನಾವು ಫರ್ಟಿಲೈಸೇಷನ್ ಪಾಲಿನೇಷನ್ ಫರ್ಟಿಲೈಸೇಷನ್ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸಸ್ಯ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ, ಆಗ ನಿಮಗೆ ಕೊರತೆ ಇದ್ರೂ ಕೂಡ ಸಸ್ಯಕ್ಕೆ ಯಾವುದೇ ಆದಂತ ತೊಂದರೆ ಆಗೋದಿಲ್ಲ. ಆದ್ರೆ ಹೂ ಬಿಡೋ ಸಂದರ್ಭ, ಕಾಯಿ ಬಿಡೋ ಸಂದರ್ಭ, ಕಾಯಿ ಆಗೋ ಸಂದರ್ಭದಲ್ಲಿದ್ರೆ ಈ ಬೋರಾನು ಸಸ್ಯಗಳಿಗೆ ತೊಂದರೆ ಮಾಡುತ್ತೆ. ನಾವು ಕೆಲವು ಕಂಡಂಗೆ ಏನಪ್ಪಾ ಅಂತಂದ್ರೆ ಹೂಗಳನ್ನು ಹಾಕಿದಾರೆಪ್ಪ, ಎಂತ ಸೇವಂತಿಗೆ ಹೂಗಳನ್ನು ಹಾಕಿರ್ತಾರೆ, ಸೇವಂತಿಗೆ ಹೂಗಳಲ್ಲಿ ಚೆನ್ನಾಗಿ ಗಿಡ ಬರುತ್ತೆ, ಆದ್ರೆ ಹೂ ಕಟ್ಟೋದಿಲ್ಲ. ಅವರು ಇಲ್ಲ ಬೀಜ ಸರಿ ಇಲ್ಲ, ಅದ್ ಸರಿ ಸರಿ, ಯಾವುದೇ ಒಂದು ಸಮಸ್ಯೆ, ಅದಕ್ಕೆ ಬೋರಾನ್ ಒಂದು ಪೋಷಕಾಂಶನ ಕೊರತೆ ಇದೆ. ಅಂಡ್ ಬಹಳಷ್ಟು ರೈತರುಗಳು ನಮ್ಗೆ ದೂರು ಕೊಟ್ಟರದ ಏನಪ್ಪಾ ಅಂತಂದ್ರೆ ಅಡಿಕೆ ಮತ್ತು ತೆಂಗಿನಲ್ಲಿ ಕಾಯಿಗಳಿರ್ತವೆ, ಸಣ್ಣ ಸಣ್ಣ ಕಾಯಿಗಳು, ಬಟನ್ ಶೆಡ್ಡಿಂಗ್ ಅಂತ ಉದುರ್ತಾ ಇರ್ತವೆ. ಗಿಡ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ, ಆದ್ರೆ ಕಾಯಿಗಳು ಉದುರ್ತಾ ಇರ್ತವೆ. ಇದಕ್ಕೆ ಕಾರಣ ಬೋರಾನ್. ರೈತರು ಬೋರಾನ್ ಅನ್ನೋ ಒಂದು ಪೋಷಕಾಂಶ ಕೊಟ್ರೆ ಅದರಲ್ಲಿ ಸಸ್ಯಗಳಲ್ಲಿ ಇದಾಗುತ್ತೆ. ಮತ್ತೆ ಕಾಯಿ ಸೀಳೋದಂತ ಹೇಳ್ತೀವಿ, ಕಾಯಿಗಳು ಸೀಳ್ತಾ ಇರ್ತವೆ ನೋಡಿ, ಅದಕ್ಕೂ ಕೂಡ ಬೋರಾನ್ ಅನ್ನೋ ಪೋಷಕಾಂಶದ ಕೊರತೆ ಆಗುತ್ತೆ. ಲಘು ಪೋಷಕಾಂಶಗಳು ಅಂತ ಹೇಳ್ತಾ ಇದ್ನಲ್ಲ, ಈಗ ಬೋರಾನು ಪ್ರಮುಖವಾಗಿ ಬೇಕಾಗಿರುತ್ತೆ. ಅದು ನಾನು ಇವಾಗ್ಲೇ ಹೇಳಿದೆ, ತೆಂಗು ಅಡಿಕೆ ಇದರಲ್ಲಿ ಕಾಯಿ ಕಟ್ಟೋದ್ರಲ್ಲಿ. ಮೆಕ್ಕೆಜೋಳದಲ್ಲೂ ಕೂಡ ಈ ಸಮಸ್ಯೆ ಕಂಡು ಬಂದಿದೆ. ಮೆಕ್ಕೆಜೋಳದ ಏನಪ್ಪಾ ಆಗುತ್ತೆ ಅಂತಂದ್ರೆ ತೆನೆ ಬರುತ್ತೆ, ಮೇಲ್ನೋಟಕ್ಕೆ ತೆನೆ ಇರುತ್ತೆ, ಒಳಗಡೆ ಕಾಯಿ ಕಟ್ಟೋದಿಲ್ಲ. ಸೊ ಅದನ್ನು ಕೂಡ ಬಹಳಷ್ಟು ಜನ ರೈತರು ಇದು ಬೀಜದ ಸಮಸ್ಯೆ ಅಂತಾರೆ. ಬೀಜದ ಸಮಸ್ಯೆ ಖಂಡಿತವಾಗ್ಲೂ ಅಲ್ಲ, ಬೋರಾನ್ ಅನ್ನೋದನ್ನ ಒಂದು ಭೂಮಿಗೆ ಕೊಡಬೇಕಾಗುತ್ತೆ. ಸೊ ಹೂವಾಗಿರ್ಬೋದು, ಕಾಯಿ ಆಗಿರ್ಬೋದು, ಕಾಯಿ ಉದುರೋದಿರ್ಬೋದು, ಕಾಯಿ ಕಟ್ಟೋದಿರ್ಬೋದು, ಕಾಯಿ ಸೀಳೋದಿರ್ಬೋದು, ಇದಕ್ಕೆಲ್ಲ ನೀವು ಖಂಡಿತವಾಗ್ಲೂ ಬೋರಾನ್ ಕೊರತೆ ಇರುತ್ತೆ. ಆಮೇಲೆ ಇದನ್ನ ಗಮನಿಸತಕ್ಕಂತ ಸರ್ಕಾರ ಬೋರಾನ್ ಅನ್ನ ಸಬ್ಸಿಡಿ ರೇಟ್ ಅಲ್ಲಿ ಕೊಟ್ಟಿದೆ. ಎಲ್ಲಾ ಕಡೆ ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇದಾರೆ. ಹಾಕಿ ಹಾಕಿ ಅಂತ, ಯಾಕೆ ಅಂದ್ರೆ ಅದು ಭೂಮಿಯಲ್ಲಿ ಕೊರತೆ ಇರತಕ್ಕಂತ. ಇನ್ನ ಜೊತೆಗೆ ಎರಡನೇದು ಬಹಳ ಪ್ರಮುಖವಾಗಿ ಕಂಡು ಬಂದದ ಅಂತಂದ್ರೆ ಜಿಂಕ್ ಅಂತ ಹೇಳ್ತೀವಿ, ಸತು ಅಂತ ಹೇಳ್ತೀವಿ. ಅದು ಕೂಡ ಒಂದು ಪೋಷಕಾಂಶ, ಲಘು ಪೋಷಕಾಂಶ. ಅದು ಕೂಡ ನಮ್ಮ ಭಾರತ, ಕರ್ನಾಟಕ ಒಂದೇ ಅಲ್ಲ, ಬರೀ ಭಾರತದ ಭೂಮಿಯಲ್ಲಿ ಕಡಿಮೆ ಇದೆ ಅನ್ನೋದನ್ನ ಗುರುತಿಸಿದ್ದಾರೆ. ಹಾಗಾಗಿ ಜಿಂಕ್ ಅನ್ನ ಹಾಕಿ ಅಂತ ಹೇಳ್ತಾರೆ. ಬಹಳಷ್ಟು ಜನರು ಜಿಂಕ್ ಸಲ್ಫೇಟ್ ಹಾಕಿರ್ಬಹುದು. ಅದೇನಪ್ಪ ಅಂತಂದ್ರೆ ಜಿಂಕ್ ಏನಕ್ಕಪ್ಪ ಬೇಕಂತಂದ್ರೆ ಸಸ್ಯಗಳಲ್ಲಿ ಆಗುವಂತ ಪ್ರತಿಯೊಂದು ಚಟುವಟಿಕೆಗಳು ಅಂದ್ರೆ ಕ್ರಿಯೆಗಳು, ಅಲ್ಲಿ ಆಗುವಂತ ಪ್ರತಿಯೊಂದು ಕ್ರಿಯೆ, ಜೈವಿಕ ಕ್ರಿಯೆ ಇರ್ಬೋದು, ರಾಸಾಯನಿಕ ಕ್ರಿಯೆ ಇರ್ಬೋದು, ಬೇರೆ ಯಾವ್ದಾದ್ರು ಒಂದು ವಸ್ತುಗಳಲ್ಲಿ ಆಗೋದನ್ನ ಅದಕ್ಕೆ ಪ್ರಮುಖವಾಗಿ ಎನ್ಝೈಮ್ಸ್ ಅಂತ ಹೇಳ್ತೀವಿ, ಕಿಣ್ವಗಳು ಅಂತ ಹೇಳ್ತೀವಿ. ಅದಕ್ಕೆ ಒಂದು ಪ್ರಚೋದಕ ಇದು, ಅದು ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಸುಮಾರು ಒಂದು 3,500 ಎನ್ಝೈಮ್ಸ್ಗಳನ್ನ ಕ್ರಿಯಾಶೀಲತೆಯನ್ನ ಮಾಡುವಂತ ಒಂದು ವಸ್ತು ಅಂದ್ರೆ ಜಿಂಕ್ ಸತು. ಸತು ಇಲ್ಲದೆ ಇದ್ದಾಗ ಏನಪ್ಪ ಆಗತ್ತೆ ಅಂತಂದ್ರೆ ಸಸ್ಯಗಳ ಬೆಳವಣಿಗೆ ತುಂಬಾ ಕುಂಠಿತ ಆಗುತ್ತೆ. ಪ್ರಮುಖವಾಗಿ ಏನಂತ ನಾವು ಗಮನಿಸ್ತೀವಿ ಅಂದ್ರೆ ಎತ್ತರ ಆಗುತ್ತಲ್ಲ, ಕಿಣ್ವಗಳಂದ್ರೆ ಇಂಟರ್ನೋಡಲ್ ಅಂತೀವಿಲ್ಲ, ತುಂಬಾ ಕುಬ್ಜ ಆಗುತ್ತೆ. ಅಂದ್ರೆ ಯಾವ್ದೋ ತಲೆ ಮೇಲೆ, ಜಪನೀಸ್ ತರ ತಲೆ ಮೇಲೆ ಹೊಡೆದಂಗ ಆಗತ್ತೆ. ಹಾಗಾಗಿ ಗಿಡದ ಬೆಳವಣಿಗೆ ಆಗದು ಇದಾಗುತ್ತೆ, ಆಮೇಲೆ ಕುಂಠಿತಗೊಳ್ಳುತ್ತೆ ಅನ್ನೋದಕ್ಕಿಂತ. ಈಗ ಕಬ್ಬಿನ ನಾವು ಎರಡು ಕಣ್ಣುಗಳ ಮಧ್ಯದಲ್ಲಿ ಗಿಣ್ಣು ಅಂತಿಲ್ವಾ, ಆ ಎತ್ತರ ಭಾಗ ಇದೆಲ್ಲ ತುಂಬಾ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ, ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಯಾವ್ದೋ ಒಬ್ರು ತಲೆ ಮೇಲೆ ಭಾರ ಇಟ್ಟು ಹೊಡೆದಾಗೆ ಚಪ್ಪಟೆ ಆದಾಗ ಆಗುತ್ತೆ, ಅದು ಒಂದು ಸತುವಿನ ಒಂದು. ಜೊತೆಗೆ ಎಲೆಗಳಲ್ಲಿ ಬೀಳ್ಚ್ಕೊಳ್ಳೋದಿರ್ಬೋದು ಅಥವಾ ಇದರಲ್ಲಿ ಇರ್ಬೋದು, ಹಾಗಾಗಿ ಕಂಡು ಬರುತ್ತೆ. ಅದಕ್ಕಾಗಿ ಜಿಂಕ್ ಅನ್ನೋದನ್ನು ಕೂಡ ಒಂದು ಪ್ರಮುಖವಾಗಿ ಪೋಷಕಾಂಶ ಇದೆ. ಇನ್ನ ಅದ್ ಬಿಟ್ರೆ ಬಹಳಷ್ಟು ಕಡೆ ನಮ್ಗೆ ಕಂಡು ಬಂದಿರೋದು ಅಂದ್ರೆ ಕಬ್ಬಿಣ, ಕಬ್ಬಿಣ ಅಂತ ಹೇಳ್ತೀವಿ. ಐರನ್ ಡೆಫಿಷಿಯನ್ಸಿ ಕೂಡ ಬಹಳಷ್ಟು ಕಡೆ ನಮಗೆ ಕಂಡು ಬಂದಿದೆ. ಐರನ್ ಏನಪ್ಪಾ ಅದರ ಲಕ್ಷಣಗಳು ಅಂತ ಹೇಳಿದ್ರೆ ಇದು ಕೂಡ ನಮ್ಮ ಮ್ಯಾಗ್ನೀಷಿಯಂ ತರಾನೆ. ಮ್ಯಾಗ್ನೀಷಿಯಂಗೂ ನಿಮ್ಗೆ ಅವಾಗ್ಲೇ ಹೇಳಿದೆ ನಾನು, ಪೂರ್ತಿ ಎಲೆಗಳು ಹಳದಿಯಾಗಿರಲ್ಲ, ಪೂರ್ತಿ ಹಸಿರಾಗಿರಲ್ಲ, ಗೆರೆ ಗೆರೆ ಗೆರೆ ತರ ಇರುತ್ತೆ, ನಾಳಗಳಿರುತ್ತೆ, ಇದ್ರಲ್ಲೂ ಕೂಡ ಹಾಗೆ ಆಗುತ್ತೆ. ಆದ್ರೆ ಇದಕ್ಕೋ ಅದಕ್ಕೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇದು ಚಿಗುರು ಎಲೆಯಲ್ಲಾಗುತ್ತೆ. ಹೊಸದಾಗಿ ಹುಟ್ಟತಕ್ಕಂತ ಎಲೆಗಳಲ್ಲಿ, ಚಿಗುರು ಎಲೆಗಳಲ್ಲಿ ನಿಮಗೆ ಏನಪ್ಪಾ ಕಂಡು ಬರುತ್ತೆ ಅಂತಂದ್ರೆ ಇದು ಒಂದು ಕಬ್ಬಿಣದ ಕೊರತೆ ಕಂಡು ಬರುತ್ತೆ. ಮೊದಲು ನಿಮಗೆ ಎಲೆಗಳು ಸಣ್ಣದಾಗಿರುತ್ತೆ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ, ಬಿಳಿಚ್ಕೊಂಡ್ಬಿಡುತ್ತೆ. ದಯವಿಟ್ಟು ಗಮನಿಸಿ ನಾನು ಮತ್ತೆ ಹೇಳ್ತೀನಿ, ಕಬ್ಬಿಣದ ಒಂದು ಕೊರತೆ ನಿಮ್ಗೆ ಕಂಡು ಬರೋದು ಚಿಗುರೆಲೆಗಳಲ್ಲಿ, ಆದರೆ ಮ್ಯಾಗ್ನೀಷಿಯಂ ಕೊರೋದು ಮಾಗಿದ ಎಲೆಗಳಲ್ಲಿ. ಈಗಾಗಲೇ ನಾನು ಎರಡು ಪೋಷಕಾಂಶಗಳಲ್ಲಿ ಆವಾಗಲೇ ಹೇಳಿದ್ನಲ್ಲ, ಹಾಗಾಗಿ ಇದು ಬರುತ್ತೆ. ಕಬ್ಬಿಣದ ಒಂದು ಕೊರತೆ ಇದ್ದಾಗ ಎಲೆಗಳು ಬಿಳಿಚ್ಕೊಳ್ಳೋದು ಪೇಪರ್ ತರ ಆಗೋದು ಮಾಡುತ್ತೆ. ಇನ್ನ ಮ್ಯಾಂಗನೀಸ್ ಅನ್ನೋದು ಒಂದು ಪೋಷಕಾಂಶದ ಬರುತ್ತೆ, ಮ್ಯಾಗ್ನೀಷಿಯಂ ಬರುತ್ತೆ, ಕಾಪರ್ ಅಂತ ಬರುತ್ತೆ, ಮೊಲೆಬ್ಡಿನಮ್ ಅಂತ ಬರುತ್ತೆ, ನಿಕ್ಕೇಲ್ ಅಂತ ಬರುತ್ತೆ, ಬಹಳಷ್ಟು ಪೋಷಕಾಂಶಗಳು ಇದಾವೆ. ಆದ್ರೆ ಅವುಗಳ ಕೊರತೆಗಳು ನಮ್ಮ ಭಾಗದಲ್ಲಿ ಕಂಡು ಬಂದಿಲ್ಲ. ಯಾಕೆಂದ್ರೆ ಈ ಭೂಮಿನಲ್ಲಿ ಯಥೇಚ್ಛವಾಗಿ ಇದಾವೆ, ಹಾಗಾಗಿ ಅದು ನಮಗೆ ಕಾಜಿಲ್ಲ. ನಮ್ಮ ಆಲೂಗಡ್ಡೆಯಲ್ಲಿ ಕೆಲವು ಸಂದರ್ಭದಲ್ಲಿ ಮ್ಯಾಂಗನೀಸ್ ಅನ್ನೋದೊಂದು ಪೋಷಕಾಂಶದ ಕೊರತೆ ಬಂದಿದೆ. ಮ್ಯಾಂಗನೀಸ್ ಮ್ಯಾಂಗನೀಸ್ ಅದ್ರದ್ದೇನಪ್ಪ ಅಂದ್ರೆ ಚಿಗುರೆಲೆಗಳು ಇದೇ ತರ ಬರುತ್ತೆ ಏನಪ್ಪ ಅಂದ್ರೆ ಬಿಡಿಸಿಕೊಳ್ಳೋದು ಎಲೆ ಮಧ್ಯದಲ್ಲಿ ಮತ್ತೆ ಒಂದು ಚುಕ್ಕೆ ಚುಕ್ಕೆ ತರ ಕಂಡು ಬರುತ್ತೆ. ಇದರ ಕೊರತೆಯಿಂದ ಸೊ ಆಲೂಗಡ್ಡೆಲಿ ಮಾತ್ರ ಬೇರೆ ಯಾವುದು ಅಷ್ಟರಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ಮ್ಯಾಗ್ನೀಶಿಯಂ ಸಲ್ಫೇಟ್ ಅನ್ನ ನೀವು ಸಿಂಪರಣೆ ಮಾಡಿದ್ರೆ ಅಥವಾ ಭೂಮಿಗೆ ಹಾಕಿದ್ರೆ ಅದನ್ನ ಆಲೂಗಡ್ಡೆಯಲ್ಲಿ ಸಮಸ್ಯೆನ ತೆಗಿಬಹುದು. ಮತ್ತೆ ಮೆಕ್ಕೆಜೋಳದಲ್ಲಿ ನಾವು ನೋಡಿದಾಗ ಮೆಕ್ಕೆಜೋಳದಲ್ಲಿ ಬಹಳಷ್ಟು ರೈತರು ಒಂದು ಸಮಸ್ಯೆ ತಗೊಂಡಿದ್ದಾರೆ, ಬಿಳಿಚು ರೋಗ ಅಂತ ಹೇಳಿ ಒಂದು ಗಮನಕ್ಕೆ ಬಂದಿದೆ, ಬಹಳಷ್ಟು ಕಡೆನೂ ಬಂದಿತ್ತು. ಬಿಳಿಚು ರೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ಎಲೆ ಹೊಸದಾಗಿ ಚಿಗುರುತ್ತಾ ಇರ್ತಾವಲ್ಲ, ಒಂದೆರಡು ದಿನ ಆದ್ಮೇಲೆ ಎಲೆಗಳಲ್ಲಿ ಏನಪ್ಪಾ ಅಂದ್ರೆ ಬಿಳಿ ಬಿಳಿ ಬಿಳಿ ಬಿಳಿ ಮಚ್ಚೆ ತರ ಕಾಣಿಸುತ್ತೆ. ಸೊ ಅದು ಕೂಡ ಯಾವುದೇ ಒಂದು ರೋಗ ಅಲ್ಲ, ಅದು ಪೋಷಕಾಂಶದ ಕೊರತೆ, ಸತು ಅಂತ ಜಿಂಕ್ ಅಂತ ಏನ್ ಹೇಳ್ತೀವಲ್ಲ ಅದರದೊಂದು ಕೊರತೆಯ ಒಂದು ಲಕ್ಷಣ. ಟೊಮೆಟೊ ಕ್ಯಾರೆಟ್ ಸೇವಂತಿ ಎಲ್ಲದರಲ್ಲೂ ನಾನು ಈಗಾಗಲೇ ಹೇಳಿದೆ ಪೋಷಕಾಂಶ ಸಣ್ಣ ಸಣ್ಣ ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಈ ತರ ಆಗುತ್ತೆ. ಇನ್ನು ಉಳಿದ ಪೋಷಕಾಂಶಗಳು ನಾವೇನು ಹೇಳಿದಿವಿಲ್ಲ, ನಿಮ್ಗೆ ನಿಕ್ಕೆಲ್ ಇರಬಹುದು, ಕ್ಲೋರಿನ್ ಇರಬಹುದು, ಸೋಡಿಯಂ ಇರಬಹುದು, ಇದು ಬೇಕಾಗುತ್ತೆ. ಆದರೆ ಸದ್ಯದ ಸಂದರ್ಭದಲ್ಲಿ ಪೋಷಕಾಂಶದ ಕೊರತೆ ಕಂಡು ಬಂದಿಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಕಂಡು ಬಂದಿಲ್ಲ. ಈ ಪ್ರಮುಖವಾಗಿರೋದನ್ನ ನಾನು ನಿಮ್ಗೆ ಗಮನಕ್ಕೆ ತಂದಿದ್ದೇನೆ. ಇನ್ನು ಎರಡು ಮೂರು ವಿಚಾರಗಳು ಏನಪ್ಪಾ ಅಂತ ಹೇಳಿದಾಗ ಪೋಷಕಾಂಶದ ಕೊರತೆಯಿಂದ ಆದಾಗ ಬರೀ ಸಸ್ಯದ ಬೆಳವಣಿಗೆ ಕುಂಠಿತ ಆಗುತ್ತಾ ಮತ್ತೆ ಬೇರೆ ಏನಾದರೂ ಅದರಿಂದ ಪರಿಣಾಮ ತೊಂದರೆಗಳಾಗುತ್ತೆ ಅನ್ನೋದನ್ನ ಯಾಕೆ ಅಂತ ನಾನು ಹೇಳಬೇಕು ಅಂದ್ರೆ, ಒಂದು ನಮ್ಮ ಪೋಷಕಾಂಶದ ಕೊರತೆ ಇದ್ದಾಗ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ ಸಸ್ಯದ, ಹಾಗಾಗಿ ನಮಗೆ ಆದಾಯ ಬರೋದಿಲ್ಲ. ಅದು ಒಂದೇ ಸಮಸ್ಯೆ ಆಗೋದಿಲ್ಲ, ಪೋಷಕಾಂಶ ನಾವು ಕೊಡದೇ ಇದ್ದಾಗ ಬೇರೆ ಸಮಸ್ಯೆ. ನಾವು ಬಹಳಷ್ಟು ಕಡೆ ನೋಡ್ತೀವಿ, ನಾವು ರುಚಿ ಅಂತ ಹೇಳ್ತೀವಿ ನೋಡಿ. ಕೆಲವು ಕಡೆ ನಾವು ವಸ್ತುನ ತಗೊಂಡಾಗ ಅಲ್ಲಿದು ಚೆನ್ನಾಗಿದೆ ಅಂತ ಹೇಳ್ತೀವಿ. ನಾವು ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಂದಾಗ ಸೌತೆಕಾಯಿ ಹೇಳ್ತೀವಿ. ಸೌತೆಕಾಯಿ ಬಂದಾಗ ನಾವು ಹೊಳೆ ನರಸೀಪುರ ಕಡೆದನ್ನೇ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ ಅದ್ರದ್ದೊಂದು ರುಚಿ, ಅದ್ರದ್ದೊಂದು ಗುಣಮಟ್ಟ ಅಂತ ಹೇಳ್ತೀವಿ. ಇದು ರುಚಿ ಮತ್ತೆ ಗುಣಮಟ್ಟ ಬರಲೋದಕ್ಕೆ ಕಾರಣವಾದಂತ ವಸ್ತುಗಳೇ ನಮ್ಮ ಪೋಷಕಾಂಶಗಳು. ಕೆಲವು ಭೂಮಿಗಳಲ್ಲಿ ಚೆನ್ನಾಗಿ ಆ ಪೋಷಕಾಂಶ ಇರೋದ್ರಿಂದ ಅದು ಸಸ್ಯಕ್ಕೆ ಸೇರ್ಕೊಂಡು ಅದಕ್ಕೆ ಆದಂತ ಒಂದು ರುಚಿ ತರುತ್ತೆ. ಅದೇ ಬೀಜನ ತಗೊಂಡು ನಾವು ಬೇರೆ ಕಡೆ ಹಾಕಿದ್ರೆ ನಮ್ಗೆ ಅದು ಬರೋದಿಲ್ಲ, ರುಚಿ ಬರೋದಿಲ್ಲ. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ರುಚಿ ಬರಲಿಕ್ಕೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಅವಶ್ಯಕವಾಗಿದೆ. ಇನ್ನೊಂದು ಗುಣಮಟ್ಟ ಅಂತ ಹೇಳ್ತೀವಿ, ಕ್ವಾಲಿಟಿ. ಕ್ವಾಲಿಟಿ ಬರಬೇಕು ಅಂದ್ರೆ ಪ್ರತಿಯೊಂದು, ಈಗ ನಾವು ಫುಡ್ ಇಂಡಸ್ಟ್ರಿ ಇದಾವೆ, ಆಹಾರ ಉತ್ಪಾದ ಸಂಸ್ಕರಣೆ ಮಾಡುವಂತ, ಅವುಗಳಿಗೆ ಏನು ಬೇಕಾಗುತ್ತೆ ಅಂತಂದ್ರೆ, ನೀವು ಕೊಟ್ಟಿರ್ತಕ್ಕಂಥ ವಸ್ತು ಕ್ವಾಂಟಿಟಿ ಬೇಕು, ಎಷ್ಟು ಕೆಜಿ ಕೊಡ್ತೀರಿ ಅನ್ನೋದು. ಆದ್ರೆ ಅದರಲ್ಲಿ ಇರತಕ್ಕಂಥ ವಸ್ತುಗಳು ಎಷ್ಟು ಮಟ್ಟಿಗೆ ಇದಾವೆ ಗುಣಮಟ್ಟ ಅಂತ ಹೇಳಿದ್ರೆ, ಈಗ ಉದಾಹರಣೆ ನಾವು ಮೆಣಸಿಕಾಯಿ ತಗೊಂಡಾಗ ಚಿಲ್ಲಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕ್ಯಾಪ್ಸಿಸಿನ್ ಅನ್ನೋದನ್ನ ತೆಗಿತಾರೆ. ನೀವು ಎಷ್ಟು ಕೆಜಿ ಎಷ್ಟು ಟನ್ ಕೊಟ್ಟರೆ ಅನ್ನೋದು ಬರೋದಿಲ್ಲ, ಎಷ್ಟು ಕ್ಯಾಪ್ಸಿಸಿನ್ ಬಂದು ಅನ್ನೋದು ಪ್ರಮುಖ. ಅಂತ ಒಂದು ಸಂದರ್ಭದಲ್ಲಿ ಕೂಡ ಪೋಷಕಾಂಶಗಳ ಪಾತ್ರ ನಿರ್ವಹಣೆ ಮಾಡೋದು ಬಹಳ ಪ್ರಮುಖವಾಗುತ್ತೆ. ನಿಮಗೆ ರುಚಿ ಬೇಕಂದ್ರೂ ಪೋಷಕಾಂಶ ನಿರ್ವಹಣೆ ಮಾಡಬೇಕು, ಗುಣಮಟ್ಟ ಬೇಕು ಅಂದ್ರೆ ಆಗಬೇಕು, ಆದಾಯ ಹೆಚ್ಚಿಗೆ ಮಾಡಬೇಕು. ಆಮೇಲೆ ನಾನು ಆವಾಗಲೇ ಒಂದು ಹೇಳಿದೆ, ಪೊಟ್ಯಾಸಿಯಂ ಮತ್ತೆ ಕ್ಯಾಲ್ಸಿಯಂ ಹೇಳಬೇಕಾದ್ರೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ನಾವು ಪೋಷಕಾಂಶ ನಿರ್ವಹಣೆ ಮಾಡಿದಾಗ ರೋಗ ಕೀಟದ ಬಾಧೆಯನ್ನು ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತರಿಗೆ ಅದರ ಮೇಲೆ ವೆಚ್ಚ ಮಾಡುವಂತ ಹಣಗಳು, ರೋಗ ಅಥವಾ ಕೀಟದ ಬಾಧೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅದನ್ನು ಕೂಡ ಉಳಿತಾಯ ಮಾಡೋದಾಗುತ್ತೆ. ಈ ಮೂಲಕ ನಮ್ಮ ಗಿಡ ಹಾಗೂ ವಾತಾವರಣದಲ್ಲಿ ಕೂಡ ಕೆಲವು ರಾಸಾಯನಿಕಗಳ ಬಳಕೆನೂ ಕೂಡ ಕಮ್ಮಿ ಆಗುತ್ತೆ. ಇಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಆಮೇಲೆ ಸಂಸ್ಕರಣೆ ಮಾಡಲು ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಒಂದು ಪ್ರಮುಖವಾಗಿ ಇದು ಪೋಷಕಾಂಶಗಳು ಪಾತ್ರ ವಹಿಸುತ್ತೆ. ನಮ್ಮ ಹಾಸನದಲ್ಲಿ ಉದಾಹರಣೆ ತಗೋಬೇಕು ಅಂತಂದ್ರೆ, ಕೆಲವು ಕಡೆ ಈ ಟೊಬ್ಯಾಕೋನ ಪ್ರೊಕ್ಯೂರ್ ಮಾಡ್ತಾರೆ, ಈಗ ಮಾಡ್ತಾ ಇದ್ರಲ್ಲ, ಆ ಟೊಬ್ಯಾಕೋದಲ್ಲಿ ಎರಡು ಭಾಗ ಬರ್ತದೆ. ಒಂದು ಕ್ಯೂರಿಂಗ್ ಟೊಬ್ಯಾಕೋ ಅಂತಂದ್ರೆ ಸಿಗರೆಟ್ಗೆ ಮೊಳಕೆ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಟೊಬ್ಯಾಕೋನ ತಗೊಂಡು ಅದು ಯಾವ ರೀತಿ ಸುಡುತ್ತೆ ಕ್ಯೂರಿಂಗ್ ಅನ್ನೋದನ್ನ ನೋಡ್ತಾರೆ. ಅಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಸಸ್ಯದಲ್ಲಿ ಎಲೆಗಳಲ್ಲಿ ಪೊಟ್ಯಾಶ್ ಅನ್ನೋದೊಂದು ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ, ತುಂಬಾ ಚೆನ್ನಾಗಿ ಆ ಸಿಗರೆಟ್ಗೆ ಬಳಕೆ ಆಗುತ್ತೆ. ಹಾಗಾಗಿ ಅವರು ನೀವು ಎಷ್ಟು ಏನಂತ ನೋಡೋದಿಲ್ಲ, ಅಲ್ಲಿ ಪೊಟ್ಯಾಶ್ ಇದೆಯಾ ಇಲ್ಲ ಅನ್ನೋದನ್ನ ನೋಡ್ತಾರೆ. ಹಾಗಾಗಿ ಸಂಸ್ಕರಣೆ ಮಾಡಬೇಕಾದಾಗ ಅದನ್ನ ಗುಣಮಟ್ಟನು ಕೂಡ ಅದರ ಮೇಲೆ ನಿರ್ಧರಿಸುತ್ತಾರೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆ ನಾವು ಆದಾಯದ್ರ ಜೊತೆಗೆ ಗುಣಮಟ್ಟ ರುಚಿ ಸಂಸ್ಕರಣೆಯಲ್ಲೂ ಕೂಡ ಅನುಕೂಲ ಆಗಿರೋದ್ರಿಂದ ನಾವು ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರವನ್ನು ನಾನು ಹೇಳಿಕೆ ಇಚ್ಛಪಡ್ತೇನೆ. ಈ ಪೋಷಕಾಂಶಗಳು ಸಾಕಷ್ಟು ಇದ್ದಾವೆ, ಸುಮಾರು 17 ಪೋಷಕಾಂಶಗಳ ಪರಿಚಯವನ್ನ ನೀವು ಮಾಡಿಕೊಟ್ರಿ. ಯಾವ್ಯಾವ ಮೂಲದಿಂದ ಈ ಪೋಷಕಾಂಶಗಳನ್ನ ನಾವು ಸಸ್ಯಗಳಿಗೆ ಒದಗಿಸಬಹುದು? ನೋಡಿ, ಸಸ್ಯಗಳ ಪೋಷಕಾಂಶಗಳನ್ನ ಕೊಡಬೇಕು ಅಂತ ನಾವು ಅಂದಾಗ ಈಗಾಗಲೇ ನಾನು ಹೇಳಿದೆ, ಗಾಳಿ ಮತ್ತೆ ನೀರು ಪೋಷಕಾಂಶ ಕೊಡುತ್ತೆ, ಇನ್ನು ಉಳಿದದೆಲ್ಲ ಭೂಮಿ ಮುಖಾಂತರ ಭೂಮಿಯಲ್ಲಿ ಹೋಗುತ್ತೆ. ಆದ್ರೆ ಪೋಷಕಾಂಶದ ಕೊರತೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಒಂದು ಚೂರು ತಿಳ್ಕೊಂಡ್ರೆ ನಾನು ಅದನ್ನ ಯಾವ ರೀತಿ ನಿರ್ವಹಣೆ ಬಗ್ಗೆ ಹೇಳ್ಬೋದು. ಏನಪ್ಪ ಆಗತ್ತೆ ಅಂತಂದ್ರೆ, ನಮ್ಮ ಭೂಮಿಯಲ್ಲಿ ಒಂದೇ ಜಾಗದಲ್ಲಿ ಒಂದೇ ರೀತಿಯಾದ ಬೆಳೆನ ಬೆಳೀತಾ ಇರ್ತೀವಿ. ಈಗ ಆಲೂಗಡ್ಡೆನ ಬೆಳೀತಾ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಶುಂಠಿ ಬೆಳೀತಾ ಇದೆ, ಆಗ ಏನಾಗುತ್ತೆ ಭತ್ತ ಅಂದ್ರೆ ಏನಾಗುತ್ತೆ ಅಂದ್ರೆ, ಭೂಮಿಯಲ್ಲಿ ಇರತಕ್ಕಂಥ ಒಂದು ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕವನ್ನು ಪದೇ ಪದೇ ತಗೊಂಡಾಗ ಭೂಮಿಯಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಹೀರ್ಕೊಂಡ್ಬಿಡುತ್ತೆ ಹೀರ್ಕೊಂಡ್ಬಿಡುತ್ತೆ. ಸೊ ನಾವು ಅದನ್ನ ಮರು ಅದನ್ನ ಮಾಡದೇ ಇದ್ದಾಗ ಏನಾಗುತ್ತೆ, ಒಂದೇ ರೀತಿ ಬೆಳೆ, ಅದಕ್ಕೆ ನಾವು ಬೆಳೆ ಪದ್ಧತಿನ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀರಿ ಅನ್ನೋದನ್ನ ಪದ್ಧತಿ ಹೇಳ್ತಾ ಇರ್ತೀವಿ. ಇನ್ನ ಮಣ್ಣಿನ ಸವಕಳಿ ಅಂದ್ರೆ ಮಣ್ಣನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಿದಾಗ ಏನಾಗುತ್ತೆ, ಸವಕಳಿ ಆಗ್ಬಿಟ್ಟು ಮಣ್ಣು ಎಲ್ಲ ಕೊಚ್ಕೊಂಡು ಅದ್ರಲ್ಲಿ ಪೋಷಕಾಂಶಗಳೆಲ್ಲ ಹೋಗ್ತಾ ಇರ್ತವೆ. ಅಥವಾ ತೀವ್ರ ಬೆಳೆ ಅಂದ್ರೆ ಇಂಟೆನ್ಸಿವ್ ಕಲ್ಟಿವೇಶನ್ ಅಂತೀವಿ, ಏನಂತಂದ್ರೆ ಇರೋ ಸ್ವಲ್ಪ ಜಾಗದಲ್ಲಿ ಅವಶ್ಯಕತೆ ಹೆಚ್ಚು ಬೆಳೆಗಳನ್ನು ಬೆಳೆದಾಗ ಏನಾಗುತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ತತ್ವಗಳನ್ನ ಹಿಡ್ಕೊಂಡ್ಬಿಡುತ್ತೆ, ಅದ್ರ ಶಕ್ತಿ ಮೀರಿ ಅದು ಕೊಟ್ಟಿರುತ್ತೆ. ಹಾಗಾಗಿ ಅಲ್ಲೂ ಕೂಡ ನಿಮಗೆ ಪೋಷಕಾಂಶದ ಕೊರತೆಯಿಂದ ಆಗುತ್ತೆ. ಇನ್ನ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರಬಹುದು ರಸಸಾರ ಅಂತ ನಾವು ಹೇಳ್ತೀವಿ, ಪಿಎಚ್ ಅದು ಕೂಡ ಮಳೆ ಹೆಚ್ಚು ಕಡಿಮೆ ಆದ್ರಾಗಿರುತ್ತೆ ಅಥವಾ ಭೂಮಿಯಲ್ಲಿ ಇರ್ತಕ್ಕಂಥ ಲವಣ ಅದ್ರೂ ಕೂಡ ನಾವು ಹೆಚ್ಚು ಕಡಿಮೆ ಆಗೋದ್ರಿಂದ ಆಗುತ್ತೆ. ಅಥವಾ ಸಸ್ಯದ ನಿರ್ವಹಣೆ ಸರಿಯಾಗಿ ಇದ್ದ ಇದ್ದಾಗ ಬೇರೆಗೆ ಏನಾದ್ರು ರೋಗ ಕೀಟ ಬಂದ್ರೂ ಕೂಡ ಕೊರತೆ ಉಂಟಾಗುತ್ತೆ. ಆಮೇಲೆ ಕೆಲವು ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಪದೇ ಪದೇ ಈಗ ಬೆಳೆನ ಬೆಳೀತಾ ಇರ್ತೀವಿ, ಆದ್ರೆ ಭೂಮಿಗೆ ಏನು ಕೊಡೋದಿಲ್ಲ. ಆಮೇಲೆ ಬಹಳ ಒಂದು ಮುಖ್ಯವಾದ ಒಂದು ಕೆಲಸ ಏನಪ್ಪಾ ಆಗಿದೆ, ಕೆಲವು ರೈತರು ಮಾಡಿರೋದ್ರಿಂದ ರಾಸಾಯನಿಕ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಬಳಕೆ ಮಾಡಿ ಮುಂಚೆ ಇರ್ತಕ್ಕಂಥ ಭೂಮಿಯಲ್ಲಿ ಸೂಕ್ಷ್ಮ ಏನೋ ಜೀವಾಣುಗಳಿದ್ದವು ಅದನ್ನ ನಾಶ ಆಗಿದೆ. ಜೀವಾಣುಗಳು ಏನ್ ಮಾಡ್ತಿದ್ವು ಅಂದ್ರೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಕೊಡ್ತಾ ಇದ್ವು, ಸಾರಜನಕ ಇರ್ಬೋದು ರಂಜಕ ಇರ್ಬೋದು ಅವೆಲ್ಲ ಕೊಡ್ತಾ ಇದ್ವು, ಒದಗಿಸ್ತಾ ಇದ್ವು. ಸೊ ಅದು ಒಂದು ರೀತಿಯಾಗಿ ಉಪಯುಕ್ತತೆಯನ್ನು ಕೊಡ್ತಾ ಇದ್ವು. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಜೀವಿಗಳು ಕಡಿಮೆ ಆಗ್ಬಿಟ್ಟಿದ್ದಾವೆ ಮಣ್ಣಿನಲ್ಲಿ, ಅದು ಇವೆಲ್ಲ ಕಾರಣಗಳಿಂದ ಮಣ್ಣುಗಳಿಗೆ ಸಮಸ್ಯೆಗಳಾಗ್ತಾ ಇದಾವೆ. ಬಟ್ ಈಗ ನಾವು ಈಗ ಪೋಷಕಾಂಶಗಳು ಸಮಸ್ಯೆ ಆಗಿದೆ ಅಂದಾಗ ನಾವು ಯಾವ ರೀತಿ ಒದಗಿಸಬಹುದು ಈಗ ಅಂತ ನಾವು ಯೋಚನೆ ಮಾಡಿದಾಗ, ಸಾಧ್ಯವಾದ್ರೆ ಕೃಷಿಯಲ್ಲಿ ಇರ್ತಕ್ಕಂಥ ತ್ಯಾಜ್ಯಗಳನ್ನ ಕಸ ಇರ್ಬೋದು ಕಳೆ ಇರ್ಬೋದು ಅಥವಾ ಬೆಳೆ ಕಟಾವ್ ಆದ ನಂತರ ಉಳಿದಿರ್ತಕ್ಕ ವಸ್ತುಗಳನ್ನು ಮತ್ತೆ ಭೂಮಿಗೆ ಪೂರೈಕೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೋಬಹುದು ನಾವು. ಅಥವಾ ಪ್ರಾಣಿಗಳನ್ನ ಸಾಕೊಂಡು ಜೀವಿಗಳನ್ನ ಸಾಕೊಂಡು ದನಕರಗಳನ್ನ ಸಾಕೊಂಡು ಅದಕ್ಕೆ ಬರ್ತಕ್ಕಂಥ ತ್ಯಾಜ್ಯಗಳು ಇರ್ಬೋದು, ಅದ್ರದ್ದು ನೀರು ಇರ್ಬೋದು ಸಗಣಿ ಇರ್ಬೋದು ಮೂತ್ರ ಇರ್ಬೋದು ಇತ್ತೀಚೆಗಳು ಅದನ್ನು ಕೂಡ ನಾವು ಭೂಮಿಗೆ ಹಾಕಬಹುದು. ಆಮೇಲೆ ತಾವು ಆವಾಗಲೇ ಹೇಳಿದ್ರೆ ಪ್ರಮುಖವಾಗಿ ಎರೆಹುಳ ಗೊಬ್ಬರಗಳನ್ನ ನಾವು ಕೊಟ್ಟಿಗೆ ಮಾಡಿಕೊಂಡು ಭೂಮಿಗೆ ಎರೆಹುಳ ಗೊಬ್ಬರಗಳನ್ನ ಕೊಡಬಹುದು. ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಅಂದ್ರೆ ಕೆಲವು ಅಪ್ಸಣ್ಣ ಇರ್ಬೋದು ಬೇರೆ ಬೇರೆ ವಸ್ತುಗಳನ್ನ ನಾವು ಭೂಮಿಯಲ್ಲಿ ಬೆಳೆದು ಕೆಲವು ಕಳೆ ಇದಾವಲ್ಲ ಅದನ್ನು ಕೂಡ ಹೂ ಬಿಡೋಕ್ಕಿಂತ ಮೊದಲೇ ಇದ್ರೆ ಪಾರ್ಥನೆ ಇರ್ಬೋದು ಬೇರೆ ಹೂ ಬಿಡೋಕ್ಕಿಂತ ಮೊದಲು ನಾವೇನಾದ್ರೂ ಕಟಾವು ಮತ್ತು ಮತ್ತೆ ಮರುಭೂಮಿಗೆ ಹಾಕಿದ್ರೆ ಹಸಿರೆಲೆ ಗೊಬ್ಬರವಾಗಿ ಅದು ಭೂಮಿಗೆ ಕೊಡುತ್ತೆ. ಆಮೇಲೆ ಕೃಷಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳನ್ನ ಮರುಜೀವ ತುಂಬೋದು. ಇತ್ತೀಚೆಗೆ ನಾವು ಮರುಬಳಕೆ ಮಾಡ್ತೇವೆ ಜೀವಾಮೃತ ಪಂಚಾಮೃತ ಅಂತ ಹೇಳಿ ಅದರಲ್ಲಿ ಎಲ್ಲಾನು ಹಾಕ್ತೀವಿ. ಅದು ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಇರೋ ಜೀವಿಗಳನ್ನ ನಾವು ಮತ್ತೆ ಅದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಬಹುದು. ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕಬಹುದು. ಆಮೇಲೆ ಕೊನೆಯದಾಗಿ ಈಗ ನಾವೆಲ್ಲ ಮಾರು ಹೋಗಿರೋದಂತ ರಾಸಾಯನಿಕ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳದ್ದು ಒಂದು ಪ್ರಮುಖವಾಗಿ ಒಂದು ವಿಚಾರ ನಾನು ರೈತರ ಗಮನಕ್ಕೆ ತರೋದು ಏನಪ್ಪಾ ಅಂದ್ರೆ ರಾಸಾಯನಿಕ ಗೊಬ್ಬರಗಳು ನಾವು ಬಳಸಬೇಕು, ಆದ್ರೆ ಎಷ್ಟು ಬೇಕು ಅಷ್ಟೇ ಮಾತ್ರ ಬಳಸಬೇಕು. ಅಂದ್ರೆ ನಾವು ಸೂಕ್ತ ಪ್ರಮಾಣದಲ್ಲಿ ಬಳಸಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ರಾಸಾಯನಿಕ ಬಳಕೆಗಳಿಂದ ಭೂಮಿ ಹಾಳಾಗ್ತಾ ಇದೆ, ಭೂಮಿಯಲ್ಲಿ ಇರತಕ್ಕಂತ ಸೂಕ್ಷ್ಮ ಜೀವನ ಹಾಳಾಗ್ತದೆ, ಮತ್ತು ಕೆಲವು ಕಡೆ ಅದು ನೀರಿಗೆ ಹೋಗ್ಬಿಟ್ಟು ನೀರು ಕೂಡ ಹಾಳು ಮಾಡ್ತಾ ಇದೆ, ಯೂಟ್ರೋಫಿಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಹಾಗಾಗಿ ದಯವಿಟ್ಟು ರಾಸಾಯನಿಕಗಳನ್ನು ಬಳಸಬೇಡಿ ಅನ್ನೋದು ತಪ್ಪು ಅಂತ ಹೇಳ್ಬೋದು, ಬಳಕೆ ಮಾಡಿ. ಬಟ್ ಈ ಹೆಚ್ಚಿಗೆ ನೀವು ನಿಮ್ಮ ಜಮೀನಲ್ಲಿ ಇರತಕ್ಕಂತ ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಹಸಿರೆಳೆ ಗೊಬ್ಬರ ಬಳಕೆ ಮಾಡೋದ್ರಿಂದ ನಮಗೆ ಉಪಯುಕ್ತತೆ ಏನಪ್ಪಾ ಅಂತಂದ್ರೆ ಒಂದು ಎರಡು ಪೋಷಕಾಂಶ ಅಲ್ಲ 17 ಪೋಷಕಾಂಶಗಳು ಸಿಗ್ತವೆ. ಈ ರಾಸಾಯನಿಕದಲ್ಲಿ ಏನಪ್ಪಾ ಆಗತ್ತಂದ್ರೆ ನೀವು ಯಾವ್ದು ಒಂದು ಗೊಬ್ಬರ ಯೂರಿಯಾ ಹಾಕಿದ್ರೆ ಬರೀ ನಿಮಗೆ ಸಾರಜನಕ ಮಾತ್ರ ಸಿಗುತ್ತೆ, ಮಿರಟ ಪೊಟ್ಯಾಶ್ ಹಾಕಿದ್ರೆ ಪೊಟ್ಯಾಶ್ ಸಿಗುತ್ತೆ, ಈ ತರ ಒಂದೋ ಎರಡು ವಸ್ತುಗಳು ಸಿಗ್ತವೆ. ಬಟ್ ಇವೆಲ್ಲ ಹಾಕಿರೋದ್ರಿಂದ ಬೇರೆ ಎಲ್ಲ ವಸ್ತುಗಳು ಸಿಗ್ತವೆ, ಎಲ್ಲ ಅಗತ್ಯವೋ ಅಷ್ಟು ಕೂಡ ಅಲ್ಲಿ ದೊರಕುತ್ತೆ. ಆಗ ಒಂದು ಉದ್ದೇಶದಿಂದ ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ. ಈ ಪೋಷಕಾಂಶಗಳನ್ನ ನಾವು ಪೂರೈಕೆ ಮಾಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾದು ಕೂಡ ರಾಸಾಯನಿಕ ರೂಪದಲ್ಲಿ ಸಿಗುತ್ತೆ, ಅದನ್ನ ತಂದು ನಾವು ನೀಡಬಹುದು ಅನ್ನುವಂಥದ್ದು ನಮ್ಮ ರೈತರಲ್ಲಿ ಇರತಕ್ಕಂತಹ ಒಂದು ನಂಬಿಕೆ. ಅತ್ಯಂತ ಹೆಚ್ಚಾಗಿ ರಾಸಾಯನಿಕಗಳನ್ನ ಬಳಕೆ ಮಾಡಿದ್ರೆ ಅದು ಒಂದು ಹರಳಿನ ರೂಪದಲ್ಲಿ ನಾವು ಇಷ್ಟು ದಿವಸ ಕೊಡ್ತಾ ಇದ್ವಿ, ಈಗೆಲ್ಲ ಸಿಂಪಡಣೆ ರೂಪದಲ್ಲಿ ಕೊಡ್ತೀವಿ ಅಥವಾ ಅದನ್ನ ನಾವು ದ್ರಾವಣ ರೂಪದಲ್ಲೂ ಕೂಡ ಕೊಡ್ತಾ ಇದ್ದೇವೆ, ಅದರಿಂದ ಏನೋ ತೊಂದರೆ ಆಗೋದಿಲ್ಲ ಅನ್ನೋಂತ ಒಂದು ನಂಬಿಕೆ ಅವರಲ್ಲಿದೆ. ಯಾಕೆಂತ ನಾವು ಸಿಂಪಡಣೆ ಮಾಡ್ತೀವಲ್ಲ ಅದು ಮಣ್ಣಿಗೆ ಹೋಗಲ್ಲ ನೀರಿಗೆ ಹೋಗಲ್ಲ ನೇರವಾಗಿ ಗಿಡಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಇದೆಷ್ಟರ ಮಟ್ಟಿಗೆ ಸರಿ ನೋಡಿ, ರಾಸಾಯನಿಕ ಗೊಬ್ಬರಗಳನ್ನ ನಾವು ಕೊಟ್ಟಾಗ ಅದು ರಾಸಾಯನಿಕನೇ, ಅಂದ್ರೆ ನೈಸರ್ಗಿಕವಾಗಿ ಇಲ್ಲೇ ಇರತಕ್ಕಂಥದ್ದು, ಅದು ನಾವು ಕೃತಕವಾಗಿ ಮಾಡಿರೋದು. ಸೊ ನಾವು ಯಾವುದೇ ಒಂದು ಗೊಬ್ಬರನ ತಗೊಂಡಾಗ ಸೂಕ್ತ ಪ್ರಮಾಣದಲ್ಲಿ ಬಳಸಿದ್ರೆ ನಿಮಗೆ ಬಹುಶಃ ರೈತರ ಗಮನಕ್ಕೆ ನಾನು ಈ ವಿಚಾರ ಹೇಳ್ತೀನಿ, ಸಾರಜನಕ ನಾವು ತಗೊಂಡಾಗ ಎಷ್ಟೋ ವರ್ಷಗಳಿಂದ ಸಾರಜನಕನ ಭೂಮಿಗೆ ಹಾಕ್ತಾ ಇದೀವಿ, ನಾವೊಂದು 100 ಕೆಜಿ ಒಂದು ಭೂಮಿಗೆ ಹಾಕಿದ್ರೆ ಅದರಲ್ಲಿ 30 kg ಮಾತ್ರ ಸಸ್ಯ ಬಳಸುತ್ತೆ. ಉಳಿದ 70% ಏನಾಗ್ತಾ ಇದೆ? ಆವಿಯಾಗುತ್ತೆ ಅಥವಾ ಪೋಲಾಗುತ್ತೆ. ಅಂದ್ರೆ ನಾನು ಹೇಳೋ ವಿಚಾರ ಏನಂದ್ರೆ, ನಾವು ಕೊಟ್ಟಷ್ಟು ಭೂಮಿ ತಗೋತಾ ಇಲ್ಲ, ಅದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು ಅಲ್ವಾ. ಸಾರ್ವಜನಿಕದ ಉದಾಹರಣೆ ಹೇಳಿದ್ವಿ, ಬೇರೆ ಬೇಕಾದ ಯಾವ್ದು ಕೊಟ್ಟರು ಕೂಡ ನೀವು ಕೊಟ್ಟ ತಕ್ಷಣ ಎಲ್ಲ ತಗೊಳಲ್ಲ, ಎಲ್ಲಾದ್ರೂ ಒಂದ್ ಕಡೆ ಎಲ್ಲಾದ್ರೂ ಹೋಗುತ್ತೆ. ಎಲ್ಲಿ ಹೋಗುತ್ತೆ ಅದು? ಸಾಧ್ಯ ಇಲ್ಲ, ಅದು ನಿಸರ್ಗದಲ್ಲೇ ಗಾಳಿಯಲ್ಲಿ ಇರ್ಬೋದು, ಭೂಮಿಯಲ್ಲಿ ಇರ್ಬೋದು. ಹಾಗಾಗಿ ಉಳಿದಿರೋದು ತೊಂದರೆ ಕೊಡಲ್ಲ ಅನ್ನೋದನ್ನ ತಪ್ಪು. ಸೊ ಹಾಗಾಗಿ ನಾವು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಉಳಿಸಿದ್ರೆ ಚೆನ್ನಾಗಿರುತ್ತೆ, ಯಾವ್ದೇ ಒಂದು ವಸ್ತು ಆಗಲಿ. ಆಮೇಲೆ ನೀವು ಕೇಳಿದ್ರೆ ಭೂಮಿಗೆ ಹಾಕೋದು ಒಳ್ಳೇದಾ, ಸಿಂಪರಣೆ ಮಾಡೋದು ಒಳ್ಳೇದಾ ಅಂತ ಕೇಳ್ತಾ ಇದ್ದೀರಾ. ಯಾವ ಯಾವ ವಸ್ತುಗಳು ನಾವು ಹೆಚ್ಚು ಪ್ರಮಾಣದಲ್ಲಿ ಬೇಕು, ಉದಾಹರಣೆಗೆ ಸಾರಜನಕ, ರಂಜಕ, ಪೊಟ್ಯಾಶಿಯಂ, ಅದನ್ನ ನಾವು ಭೂಮಿಗೆ ಹಾಕಿದ್ರೆ ಒಳ್ಳೇದು ಅನ್ನೋ ಭಾವನೆ ನಂದು. ಯಾಕಂದ್ರೆ ಅದು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ ನಾವು. ಈಗ ನೀವು ಇರ್ಬೋದು ಕಬ್ಬಿಣ ಇರ್ಬೋದು, ಜಿಂಕ್ ಇರ್ಬೋದು, ಬೇರೆ ಅದನ್ನ ನಾವು ಸಿಂಪರಣೆ ಮುಖಾಂತರ ಕೊಟ್ರೆ ಒಳ್ಳೇದು ಅನ್ನೋ ನನ್ನ. ಯಾಕಂತಂದ್ರೆ ಅದು ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತದೆ, ನೀವು ಸಿಂಪರಣೆ ಮಾಡಿದಾಗ ಸಸ್ಯಗೆ ಒದಗುತ್ತೆ. ಸೊ ನೀವು ಅತಿ ಹೆಚ್ಚು ಪ್ರಮಾಣದಲ್ಲಿ ಅಂತಂದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ, ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ಒಬ್ಬ ಮನುಷ್ಯನ ದೇಹದಲ್ಲಿ ಅವನಿಗೆ ಶಕ್ತಿ ಇಲ್ಲ ಅಂತಂದಾಗ ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಡ್ರಿಪ್ಸ್ ಕೊಡ್ತಾರೆ. ಹೌದು. ಅಂದ್ರೆ ಏನಪ್ಪಾ ಅಂದ್ರೆ ಅವ್ನು ಗ್ಲೂಕೋಸ್ ಕೊಟ್ಬಿಟ್ಟು ಅವನ ದೇಹದಲ್ಲಿ ಶಕ್ತಿ ಕೊಡ್ತಾರೆ, ಚೈತನ್ಯ ತುಂಬ, ಚೈತನ್ಯ ತುಂಬ. ಹಾಗಂದ್ಮೇಲೆ ಅವ್ನು ಊಟ ಮಾಡೋದು ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಬಂದಾಗ ಹೇಗೆ? ಸೊ ನಾವು ಸಿಂಪರಣೆ ವಿಧಾನವನ್ನ ಏನಂತ ಹೇಳ್ತೀನಿ ಅಂದ್ರೆ, ಡ್ರಿಪ್ಸ್ ಕೊಟ್ಟಾಗೆ ಅಂದ್ರೆ ಆ ಸಂದರ್ಭದಲ್ಲಿ ಅವಶ್ಯಕವಾಗಿ ತುರ್ತು ಕೊಟ್ಬಿಡುತ್ತೆ ಸಸ್ಯಗಳಿಗೆ ಅನ್ನೋ ಒಂದು ಕಾರಣಕ್ಕೆ ಸಿಂಪರಣೆ ಮಾಡಿ ಅಂತ ಹೇಳ್ತೀವಿ. ಆದ್ರೆ ಭೂಮಿಯಲ್ಲಿ ಅಥವಾ ಸಸ್ಯದಲ್ಲಿ ಅದರದೇ ಆದಂತ ಒಂದು ಸಿಸ್ಟಮ್ ಇದೆ, ಅದರದೇ ಆದಂತ ಒಂದು ಏನಪ್ಪಾ ಅಂದ್ರೆ ಭೂಮಿಗೆ ಬೇರಿದೆ, ಆ ಬೇರಿನ ಮುಖಾಂತರ ಎಲ್ಲ ನೀರು ಬೇರೆ ಲವಣಗಳನ್ನ ಹೀರ್ಕೊಂಡು ವಿವಿಧ ಭಾಗಗಳಿಗೆ ಹಂಚುಕರಿ ಕ್ರಿಯೆ ಇದೆ. ನೀವು ನೇರವಾಗಿ ಮೇಲ್ಗಡೆ ಕೊಟ್ರೆ ಈ ಕ್ರಿಯೆ ಏನಾಗಬಹುದು ಸಸ್ಯಗಳಲ್ಲಿ? ಹಾಗಾಗಿ ನೈಸರ್ಗಿಕವಾಗಿ ನಾವು ಬೇರಿಗೆ ಕೊಟ್ರೆ ಒಳ್ಳೇದು ಅನ್ನೋದೊಂದು ನನ್ನ ಭಾವನೆ. ಸಿಂಪರಣೆ ಮಾಡೋದು ಒಳ್ಳೇದು, ಯಾಕಂದ್ರೆ ಬೋರಾಣ ಇರ್ಬೋದು, ಜಿಂಕ್ ಇರ್ಬೋದು, ಕಾಪರ್ ಇರ್ಬೋದು, ಇದನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಇದನ್ನ ಸಿಂಪರಣೆ ಮಾಡೋದು ಒಳ್ಳೆಯದು. ಅಂತಿಮವಾಗಿ ಪೋಷಕಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೃಷಿಕರಿಗೆ ಏನಪ್ಪಾ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತಂದ್ರೆ, ಪೋಷಕಾಂಶಗಳ ನಿರ್ವಹಣೆ ಅತಿ ಅವಶ್ಯಕವಾಗಿದೆ. ಯಾಕಂತಂದ್ರೆ ಪೋಷಕಾಂಶದ ನಿರ್ವಹಣೆ ಬರೀ ಬೆಳವಣಿಗೆಗಲ್ಲ, ಅದರ ಗುಣಮಟ್ಟ ಆರೋಗ್ಯ ಜೊತೆಗಿದೆ. ಹಾಗಾಗಿ ತಾವು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಬರೀ ರಾಸಾಯನಿಕಗಳನ್ನ ಬಳಸ್ಕೊಳ್ಳೋದ್ರ ಜೊತೆಗೆ ತಾವು ಈ ನೈಸರ್ಗಿಕವಾಗಿ ಉಪಯೋಗತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡಿದರೆ ಲಘು ಪೋಷಕಾಂಶ ಸೂಕ್ಷ್ಮ ಪೋಷಕಗಳು ದೊರಕುತ್ತೆ ಅನ್ನೋ ಒಂದು ಈ ಮಾತನ್ನ ರೈತರಿಗೆ ಹೇಳಿಕ್ಕೆ ಇಚ್ಛಪಡ್ತೇನೆ. ಮತ್ತೆ ಏನಾದರೂ ಸಮಸ್ಯೆಗಳ ಸಸ್ಯಗಳಿಗೆ ಸಮಸ್ಯೆ ಬಂದಾಗ ಕೀಟ ಅಥವಾ ರೋಗ ಅನ್ನೋದಕ್ಕಿಂತ ಮೊದಲು ಪೋಷಕಾಂಶದ ಕೊರತೆನೇ ಇರಬೇಕು ಅನ್ನೋ ಒಂದು ಯೋಚನೆ ನಿಮ್ಮ ಮನದಲ್ಲಿದ್ರೆ ಹಲವಾರು ರೀತಿಯಾಗಿ ಸಮಸ್ಯೆಗಳು ಬಗೆಹರಿಬಹುದು ಅನ್ನೋದನ್ನ ನನ್ನ ಮಾತು. ಈ ಪೋಷಕಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಹೆಚ್ಚಿನ ಸಲಹೆ ಮತ್ತೆ ಸೂಕ್ತವಾದಂತಹ ಸಲಹೆ ಬೇಕು ಅಂತ ಹೇಳಿದ್ರೆ, ಸಹಕಾರ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಹೇಗೆ ಸಂಪರ್ಕವನ್ನು ಮಾಡುವಂತದ್ದು? ನನ್ನ ದೂರವಾಣಿ ಸಂಖ್ಯೆ ಇದೆ, 9909054455555. ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ, 9909054455555. ಒಳ್ಳೆದು ತಾಂಬಟ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಸ್ಯಗಳ ಬೆಳವಣಿಗೆಯಲ್ಲಿ ಪೋಷಕಾಂಶಗಳ ಪಾತ್ರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಸ್ಯಗಳ ಬೆಳವಣಿಗೆಯಲ್ಲಿ ಪೋಷಕಾಂಶಗಳ ಪಾತ್ರ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೆಳೆ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ತಾಂಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮ ಕೇಳಿದಿರಿ. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಸಮಗ್ರ ರೋಗ ಹಾಗೂ ಕೀಟ ನಿಯಂತ್ರಣ ಕ್ರಮಗಳ ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕೃಷಿರಂಗ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:12. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 7:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ, ಪ್ರಸ್ತುತ ಸಮಾಜದ ಸವಾಲುಗಳಿಗೆ ನಮ್ಮ ಮುಖಾಮುಖಿ. ಭಾಗವಹಿಸುತ್ತಾರೆ ಹಾಸನದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರು. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾತ್ರಿ 9:00 ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಚರ್ಚೆ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ವಿದುರಾಶ್ವತ್ಥದ ಪಾತ್ರ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭೆ ಕೇಳುವಿರಿ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ, ಡಾಕ್ಟರ್ ಹೊನ್ನ ಸಿದ್ದಾರ್ಥ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ, ತ್ಯಾಜ್ಯ ನಿಭಾಯಿಸುವ ರೀತಿ ಮನೆಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆಯನ್ನು ಆಲಿಸಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ